ಸರ್ಕಾರಿ ಗೊಬ್ಬರ ವಾಪಸ್ಲಾರ್ದೆ ಕಾಯಿಪಲ್ಲೆ ಮಾಡಲ್ಲ. ಈಗ 7 ವರ್ಷ ಐತ್ರಿ ನಾವು ಸರ್ಕಾರಿ ಗೊಬ್ಬರ ವಾಪಸ್ಲಾರ್ದೆ ಬದನೆಕಾಯಿ, ಟಮಾಟಿ, ಮೆಣಸಿನ್ಕಾಯಿ ಅದೇ ಮತ್ತೆ ಇಟ್ನಳ್ಳಿ ಫಾರ್ಮ್ದಿಂದ ಅಲ್ಲಿ ಎರೆಹುಳು ಗೊಬ್ಬರ ಹುಳ ತೊಗೊಂಬಂದ್ ಕಿಶಿಂದ್ರ ಇದು ಮಾಡಿ ಎರೆಹುಳು ಗೊಬ್ಬರ ತಯಾರು ಮಾಡಿ ಅದನ್ನ ಹಿಡಿ ಹಿಡಿ ಹಿಡಿ ಎಲ್ಲ ಗಿಡಗಳಿಗೆ ಕಟ್ಟಿ ಅದೇ ಸಿಂಬಿಡಿಸ್ತೇವ್ರಿ. ಈಗ ನಾವು ಎಲ್ಲರೂ ಬಿಜಾಪುರಕ್ಕೆ ಹೋಗಿಸಿಂದ್ರ ಎಣ್ಣೆ ತೊಗೊಂಬರ್ತಾರ್ರಿ, ರಸ ಮಾಡಿಕೆಸಿಂದ್ರ ನಾವು ಸ್ಪ್ರೇ ಮಾಡಿದ್ರು ಸದ್ಯಕ್ಕೆ ನಮಗೆ ಹುಳ ಆಗಲ್ಲ, ಏನೂ ಇಲ್ಲ. ನಾವು ಕಾಯಿಪಲ್ಯದಾಗ ಇದು ಐತ್ರಿ, ನಮ್ಮ ಮಾರ್ಕೆಟ್ನಾಗ ಆದರೂ 11 ರಟ್ಲೆ ನಮ್ಮ ಕಾಯಿಪಲ್ಯನೂ ಕಲಾಸ್ ಆಗಿಬಿಡ್ತದೆ ರೀ. ಎಲ್ಲ ಮಂದಿ ನೌಕರದಾರಂತೂ ನಮ್ಗೆ ಎಲ್ಲರೂ ನಾವು 8 ರೂಪಾಯಿ ಹಚ್ಚಿದ್ರು, ನಾವು 10 ರೂಪಾಯಿ ಹಚ್ಚಿದ್ರು ಸದ್ಯಕ್ಕೆ ನಮ್ಮ ಕಾಯಿಪಲ್ಯ. ಒಂದು ಔಷಧ ನೀವು ಉಪಯೋಗ ಮಾಡ್ತಾ ಇಲ್ಲ, ಬರೀ ಏನು ಈ ಬೆಳ್ಳುಳ್ಳಿ ರಸ ಇರ್ಬೋದು, ಮೆಣಸಿನ್ಕಾಯಿ ರಸ ಇರ್ಬೋದು, ಇಂಥವೇನು ಆಮೇಲೆ ಹಾಕದಂತೂ ಹೊಡೆದಲ್ರಿ, ಬರೀ ಇವೇ ಸಾವಿರ ಒಳಗಿದೆ. ಅಂದ್ರೆ ನಾವು ತಿಪ್ಪೆ ಗೊಬ್ಬರ ಹೆಚ್ಚು ಹಾಕಿರ್ತೀವಲ್ರಿ, ನಮ್ಗೆ ಕಾಯಿಪಲ್ಯ ಮಾಡ್ಬೇಕಪ್ಪ ಅಂತಂದ್ರೆ ಆಯ್ತು, ನಾವು ಕೊಂಡು ತಗೊಳ್ಳಲ್ರಿ, ನಮ್ಮಲ್ಲೇ ತಯಾರು ಮಾಡಿ ನಮ್ಮಲ್ಲೇ ನಮ್ಮ ಹೊಲಕ್ಕೆ ಹಾಕ್ತೇವ್ರಿ. ಎಲ್ಲಿ ಗೊಬ್ಬರ ಹಾಕಿರ್ತೇವೋ ಅಲ್ಲೇ ಕಾಯಿಪಲ್ಯ ಮಾಡ್ತೇವ್ರಿ. ಈ ಗೊಬ್ಬರ ಮಾಡಬೇಕು ಅಂತಂದ್ರೆ ಅದಕ್ಕಾದರೂ ಸಾಕಷ್ಟು ಸಗಣಿ ಬೇಕಾಗ್ತದೆ, ಆಮೇಲೆ ಏನು ಒಕ್ಕಲ್ತನದೊಳಗೆ ಉಳಿದಿರ್ತದೆ ನೋಡ್ರಿ, ಎಲ್ಲ ಬೆಳೆಯ ಉಳಿಕೆಗಳೇನು ಉಳಿದಿರ್ತಾವೆ ಅವನ್ನು ಸಹಿತ ನೀವು ತಿಪ್ಪಿ ಗೊಬ್ಬರಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ? ಎಲ್ಲ ತಿಪ್ಪಿ ಒಳಗೆ ನಾವು ಕೊಳಸದೊಳಕ್ಕೆ ಹೊಲಕ್ಕೆ ಇದಾಗ್ತೇವ್ರಿ. ಅಂದ್ರೆ ಏನೀಗ ನಮಗೆ ಬೆಳೆ ಬೆಳೆದ ಮೇಲೆ ಸಿಗ್ತಿರ್ತದೆ, ಅದನ್ನ ಕಾಳು ತಕ್ಕೋತೀವಿ ಅಥವಾ ಎಲೆ ತಕ್ಕೋತೀವಿ, ಹಣ್ಣು ತಕ್ಕೋತೀವಿ, ಅದ್ರ ನಂತರ ಏನು ಗಿಡದ ಭಾಗಗಳು ಉಳಿತಾವ? ದಂಟಿರ್ಬೋದು, ಎಲೆ ಇರ್ಬೋದು, ಬೇರೆ ಇರ್ಬೋದು. ಕಿಸಿಂದ್ರ ನಾವು ಕಲಸು ಒಳಗ ಬುಕ್ಣಿ ಮಾಡಿ ಕಿಸಿಂದ್ರ ಅದಕ್ಕೆ ಕಲಿಸ್ತೇವ್ರಿ. ಮತ್ತೆ ನಮ್ಮ ಕುರಿ ಸಾಕಾಣಿಕೆಗೆ, ಕೋಳಿ ಸಾಕಾಣಿಕೆ ನಾವು ಮಿಷಿನ್ ತಂದೇವ್ರಿ, ಅದು ಮಿಷಿನ್ದಾಗ ಹಾಕಿ ನಾವು ಬುಕ್ಣಿ ಮಾಡಿ ಕಿಸಿಂದ್ರ ತಿಪ್ಪಿಯಾಗ ಒಗೆದು ಬಿಡ್ತೇವ್ರಿ. ನಾವು ಹಂಗೆ ದಮ್ಮ ಉದ್ದ ದಂಟ ಅದು ಹಿಂಗೆ ಒಗೆಯಲ್ರಿ, ಯಾಕಡೆ ಆದರೂ 1 ಫೂಟಿನ ಒಳಗೆ ಚೂರು ಮಾತಾಡ್ತೇವೆ. ಅವು ಅದು ಹಾಕಿ ಹಿಂದಾಗಡೆ ಕಾಲ ಒಯ್ಯತೇವ್ರಿ, ಕಾಲ ಅಂದು ಅದು ಹೆಂಡಿ ಚುಪ್ಪಾಟಿ ಎಲ್ಲ ಒಯ್ದಿಕ್ಕಿಂದ್ರೆ ಟಿವಿ ಒಕ್ಕಲ್ತನ ಅಂತ ಹೇಳಿದ್ರಿ. ಅವಾಗ ಮಾಡೋದಕ್ಕೂ ಏನು ಒಕ್ಕಲ್ತನ ಈಗಿನದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿರಬೇಕು. ಬರ್ತಾ ಬರ್ತಾ ಬರ್ತಾ ನೀವೇನು ತಂತ್ರಜ್ಞಾನ ಬರ್ತದೆ ಕೃಷಿ ಒಳಗೆ ಅದನ್ನೇನು ಕಲ್ಕೋತ ಬಂದಿರಿ, ಟ್ರೈನಿಂಗ್ ತಗೋತ ಬಂದಿರಿ, ಹೆಂಗೆ ಮಾಡಿದ್ರಿ ಇದ್ರ ಬಗ್ಗೆ? ಇಲ್ರಿ, ನಾವು ಮೊದಲಂತೂ ಬೋದ್ ಬಿಡೋದು, ಗೊಬ್ಬರ ಒಗೆದು ಇದು ಮಾಡ್ಕೋತ ಹೋಗ್ತಿದ್ದೇವ್ರಿ. ಹಿಂದಾಗಡೆ ನಮ್ಮ ಇಟ್ನಳ್ಳಿ ಫಾರ್ಮ್ಗೆ 3 ಜನ ನಮಗೆ ಟ್ರೈನಿಂಗ್ ಕರೆದ್ರು. ನಾವು ಅಂದೇವು ಬೆಳೆದ್ರಪ್ಪ ಅಂತಂದ್ರೆ ಒಂದು ಸ್ವಲ್ಪ ತಲೆಯಾಗಿ ಬರ್ತಾರೆ ಸಾಹೇಬ್ರ, ನಾವು ಮತ್ತೆ ಹೋಗೋಣ, ಮತ್ತೆ ನಾವು ಅದೇ ಮಾಡ್ಕೋತ ಹೋಗ್ತೇವ್ರ. ಅವ್ರೇನು ಮಾಡಿದ್ರಿ, ಬೇಡ ಬೇಡ ನಿಮ್ಗೆ ಧಾರವಾಡ ಕಳಿಸ್ತೇವೆ ಅಂತ ಹೇಳ್ಕೊಂಡ್ರೆ 5 ದಿವಸ ನಮಗೆ ಟ್ರೈನಿಂಗ್ ಧಾರವಾಡ ಕಳಿಸೋದು ಬಳಕ್ರಿ, ಬಗ್ಗೆ ಇವೆಲ್ಲ ಟ್ರೈನಿಂಗ್ ಕೊಟ್ರಿ. ಅಲ್ಲಿ ಟ್ರೈನಿಂಗ್ 5 ದಿವಸ ಮುಗಿದ ಬಳಿಕ ಅವರು ಒಂದು ಫಾರಂ ಕೊಟ್ರಿ, ನೀವು ಇಲ್ಲಿದ್ದ ಹೋದ ಬಳಿಕ ನಮ್ಮ ಇದ್ರಾಗ ಏನು ಕಲ್ತು ಕಿಸಿಂದ್ರೆ ನೀವು ಈ ಫಾರಂನಾಗ ತುಂಬಿ ಕಿಸಿಂದ್ರೆ ನಮಗೆ ಕೊಡ್ರಿ ಅಂತ ಹೇಳಿ ಅವರೇ ಒಂದು ಕಾರ್ಡ ಕೊಟ್ರಿ, ಅವ್ರು ಸಿಗಿಟ್ ಹಚ್ಚಿ ಕೊಟ್ರಿ. ನಾನು ಬಂದ ಬಳಿಕ ಏನು ಮಾಡಿದ್ರಿ, ಬೆಂಗಳೂರು ಕಡೆ ಒಯ್ದು ತೋರಿಸಿದ್ರಲ್ರಿ ಎಲ್ಲ ಹೊಲಗಳು, ಅದು ನೋಡಿ ಕಿಸಿಂದ್ರೆ ಅದು ಮಾಡಿದ ಬಳಿಕ ಈಗ ಭಾಳ ಅನುಕೂಲ ಆಗ್ಯದ್ರಿ ಅವ್ರಿಂದ ರೀ. ಬ್ಯಾಸಿಗೆ ದಿನದಾಗ ನೀರು ಡ್ರಿಪ್ಪಿನ ಮ್ಯಾಲ ಮಾಡಿದ್ನಪ್ಪ ಅಂದ್ರೆ 1 ಎಕರೆ ಟಮಾಟಿ, 1 ಎಕರೆ ಮೆಣಸಿನ ಗಿಡ ನಾನು ಡ್ರಿಪ್ಪಿನ ಮ್ಯಾಲ ಅದು ಉಣಸಿದ್ರೆ ಸದ್ಯಕ್ಕೆ 2.5 ತಿಂಗಳ ಖಾಯಂ ಅದು ಬೆಳೆ ಹೋಗುತ್ತಾನೋ, ನನ್ನ ಕೃಷಿ ಹೊಂಡದಾಗ ನೀರು ಇರ್ತಾವ್ರಿ. ಅಂದ್ರೆ ನಾನು ಬ್ಯಾಸಿಗೆ ದಿನದಾಗೆ ರೇಟ್ ಇರ್ತಾವ್ರಿ, ಬ್ಯಾಸಿಗೆ ದಿನದಾಗ ನೀರಿಲ್ಲದಾಗ ಸುಮ್ಮನೆ ಇಗ್ಲಿ ಹೊಡೆದು ಬಿಡ್ತಿದ್ದೇವ್ರಿ ನಾವು ಮೊದಲ. ಈ ಕೃಷಿ ಹೊಂಡ ಕೊಟ್ಟು ಬಳಕ ಈಗ 5-7 ವರ್ಷ ಐತ್ರಿ. ನಾವು ಬ್ಯಾಸಿಯಾಗ ಮಳೆಗಾಲದಾಗ ಹೆಚ್ಚು ಬೆಳೆಯಲ್ರಿ, ಕರೆ ಬ್ಯಾಸಿಯಾಗ ಮತ್ತರ ಗ್ಯಾರಂಟಿ ಬೆಳಿತೀವಿ ಅನ್ನೋಂಥದ್ದು ಒಂದು ಇದು ಆಗ್ಯದ್ರಿ. ಯಾಕಪ್ಪ ಅಂತಂದ್ರೆ ನೀರು ಬೋರ್ ಒಂದ್ಸಲ ಕಮ್ಮಿ ಆದ್ರೂ ಸದ್ಯಕ್ಕೆ ನಮ್ಮ ಕೃಷಿ ಹೊಂಡದಾಗ ಒಂದು ಇಂಜನ್ನಲ್ಲೇ ನಾವು 15 ಮಿನಿಟ್ ನೀರು ಬಿಟ್ಟೇವಪ್ಪ ಅಂತ ನಮ್ಮ ಎಲ್ಲ ಗಿಡಗಳು ತೆಗೆದು ಬಿಡ್ತಾವ್ರಿ. ಹಿಂಗಾಗಿ ಬ್ಯಾಸಿಯಾಗೆ ನಾವು ಹೆಚ್ಚು ತೋರ್ತೇವ್ರಿ. ಮಳೆಗಾಲದಾಗ ಒಂದು 80,000 ರೂಪಾಯಿ ಕಾಯಿಪಲ್ಲೆ ಆಗ್ತೈತಪ್ಪ, ಒಂದು 1.5 ಲಕ್ಷ ತನ ನನ್ನ ಕಾಯಿಪಲ್ಲೆ ಬ್ಯಾಸಿಗೆದಂಗೆ ಏಪ್ರಿಲ್ ಮೇ ತಿಂಗಳದಾಗ 2 ತಿಂಗಳದಾಗ ಆಗ್ತಾರೆ. ಮತ್ತು ವರ್ಷಪೂರ್ತಿ ಒಕ್ಕಲ್ತನ ಮಾಡ್ತಾ ಇದ್ರಿ, ಕಾಯಿಪಲ್ಯದಿಂದ ನಿಮಗೆ ದುಡ್ಡು ಮೇಲಿಂದ ಮೇಲೆ ಬಂದೇ ಬರ್ತಿರ್ತದೆ, ಅದ್ರ ಜೊತೆಗೆ ಕೋಳಿ, ಯಾವ ರೀತಿ ನಿಮಗೆ ಮತ್ತೆ ಅನುಕೂಲ ಆಗ್ತಾ ಇದೆ ಅಂತೀರಿ? ಈಗ ಕಾಯಿಪಲ್ಯ ಅಂತೂ ಬೆಳೀತಾ ಇದ್ರಿ, ಅದ್ರ ಜೊತೆಗೆ ಮೀನು ಅದೇನಾದ್ರೂ ನೀವು ಸಾಕಣೆ ಮಾಡ್ತಾ ಇದ್ರಿ? ಇಲ್ಲ, ಮೀನಂತೂ ಫಸ್ಟಿನ ವರ್ಷ ಒಂದಿಟ್ಟು ಮಾಡಿದ್ದೇವ್ರಿ. ಈಗ ಸ್ವಲ್ಪ ನಮ್ಮ ಕಾಯಿಪಲ್ಯ ಹೆಚ್ಚು ಮಾರಾಟ ಒಯ್ಯೋದಕ್ಕೆ ತರೋದಕ್ಕೆ ಇದು ಆಗಿಸಿದ್ರೆ ಇದು ಮಾಡಿಲ್ರಿ. ಈ ವರ್ಷ ಅಂತೂ ಮಳೆ ಹೆಚ್ಚಾಗ್ಯದ್ರಿ, ಮತ್ತು ನಮಗೆ ಕೆನಲ್ನು ಬಿಟ್ಟಾರ್ರಿ, ಮ್ಯಾಗಿನ ಕೆನಲ್ನು ಬಿಟ್ಟಾರ, ಈ ವರ್ಷ ಬಿಡ್ತೀನಿ. ಒಂದು ಈಗ ನೀವೇನು ಕೃಷಿ ಹೊಂಡ ಮಾಡ್ಕೊಳ್ರಿ, ಮಾಡ್ಕೊಂಡ ನಂತರ ಅದು ಯಾವತ್ತು ತುಂಬಿದಂಗೆ ಅದನ್ನ ಹೆಂಗೆ ಏನು ನಡುವ ಮಳೆ ಬರಲಿಲ್ಲಲ್ಲಪ್ಪ ತುಂಬೆ ಇಲ್ಲ ಏನು ಮಾಡೋದು ಅನ್ನುವಂಥದ್ದು ಚಿಂತೆ ಏನಾದರೂ ಬಂತ ನಡುವ? ಇಲ್ಲರಿ ಸಾಹೇಬ್ರ, ನಾ ಹಳ್ಳದ ಮಗ್ಗಲ್ ಕೈತ್ರಿ ಅದು, ನನಗೆ ಹಳ್ಳದಿಂದ ಪೈಪ್ಲೈನ್ ಮಾಡೀನಿ ಹೊಂಡಕ್ಕೆ ಹೋಗಷ್ಟು. ಅಲ್ಲಿ ಇಂಜನ್ ಕೊಟ್ಟಾರ್ರಿ ಕೃಷಿ ಇಲಾಖೆದವ್ರೆ, ಅದು ಹೊಂಡದವ್ರೆ ಇಂಜನ್ ಕೊಟ್ಟವ್ರಿ. ನಾ ಇಂಜನ್ದಿಂದ ಅದು ಬಂದು ಒಂದು ಮೋಟರ್ ತಂದು ಇದ್ರಾಗ ಬೀಳ್ತಾರ್ರಿ, ಒಂದು ಮೋಟರ್ದಿಂದ ಅದು ಹೋಗ್ತಾರ್ರಿ. ನನ್ನ ಕಾಲ ಒಂದು 5-7 ಫುಟ್ ಕಮ್ಮಿ ಆಗೋದಕ್ಕೆ ಮತ್ತೆ ಅಷ್ಟು ತುಂಬ್ಕೊಂಡು ಬಿಡ್ತೀನಿ ರೀ. 7 ವರ್ಷ ಆಯ್ತು ರೀ, ನಾ ಹೊಟ್ಟೆ ಅದನ್ನು ಹೊಂಡಾನೇ ಖಾಲಿ ಮಾಡಿಲ್ರಿ. ಅಂದ್ರ ನೀರಿನ ವಿಷಯದೊಳಗೆ ನೀವು ಬಹಳ ಅದೃಷ್ಟವಂತರಿದ್ದೀರಿ, ಮತ್ತೆ ಅದೇ ರೀತಿಯಾಗಿ ನೀವು ಮಾಡ್ಕೊಂಡಿರಲ್ಲ, ವ್ಯವಸ್ಥೆ ಮಾಡ್ಕೊಂಡ್ರಿ, ಅದು ಬಹಳ ಮುಖ್ಯವಾದಂತದ್ದು. ಈಗ ನಿಮ್ಮನ್ನ ನೋಡಿ ಕೃಷಿ ಹೊಂಡ ಮತ್ತೆ ಬೇರೆ ಯಾರಾದ್ರೂ ಮಾಡ್ಕೊಂಡಾರ? ಇಲ್ರಿ, ನನ್ನ ಮಗ್ಗಲಕ್ನವ್ರಿಗೆ ನಂದು ಒಬ್ಬನ್ ನೋಡಿ ಕಿಸಿದ್ರೆ ನೀವು ಬ್ಯಾಸಿಯಾಗಿ ತಮಾಟಿ ಬೆಳಿಲಕತ್ನಲ್ಲ, 50-60 ರೂಪಾಯಿ ಮಂದಿ ನಮ್ಗೆ ಮಾಡೇಬೇಕನ್ನ, ನೀ ಹ್ಯಾಂಗ ಮಾಡ್ಕೊಂಡಿ ನಮಗ್ ಮಾಡ್ರನ್ನ. ಮತ್ತೆ ಅಶ್ವಿನ್ ಮಡಿಯಮ್ಮ ಇವರು ಬಂಕಾಪುರ್ ಮಡಿಯಮ್ಮರ್ ಇದ್ರವಾಗ, ಇಲ್ರಿ ಎಲ್ಲರಿಗೂ ಒಂದೊಂದು ಕೊಟ್ಟಿರ್ತಾನ. ನನ್ನ ಕೂಡ ನನ್ನ ತೋಟ ಸುತ್ತಲ್ಲದ 11 ಹೊಂಡ ಒಂದೇ ತೊಲಿ ನಾವು ಮಾಡ್ಸೇವ್ರಿ. ನಮ್ಮ ನಾವು ಮಾಡಿದ 2 ವರ್ಷನಾಗ ಒಟ್ಟೂರಿಗೆ ಹೊಂಡ ಆಗ್ಯಾವ್ರಿ. ಓಸೂರು ಈಗ ದಾಳಂಬ್ರಿ ಮತ್ತೆ ದ್ರಾಕ್ಷಿ ಇದು ಮಾಡಿದ್ರು ಸದ್ಯಕ್ಕೆ ಓಸೂರು ಆ ನೀರಿಂದ ಕೊರ್ತಿಲ್ರಿ. ಅವಾಗ ನಮಗ ನೀರೇ ಇರ್ತಿದ್ದಿಲ್ರಿ, ಬ್ಯಾಸಿಗಿದಿಂದ ಪೂರ ದನಗಳು ಬಿಡುವಂತ ಓಸೂರು. ಈಗ ಓಸು ತೋಡ್ದನವ್ರು ಆರಾಮ ಇದೇವ್ರಿ. ಅವ್ರ ನಾವು ತಗೊಂಡ್ಬರ್ತೇವ್, ನಮ್ಮ ಮೊದಲೊಂದು ಅವ್ರು ತಗೊಂಡ್ಬರ್ತೀವಿ. ನೀವು ಒಬ್ಬರೇ ಬೆಳೀತಾ ಇರುವಂತ ಸಂದರ್ಭದೊಳಗ ಬೇರೆಯವರಿಗೂ ಕೂಡ ಅಸಮಾಧಾನ ಇರ್ತದ. ಆದ್ರೆ ಎಲ್ಲಾರು ಮಾಡೋದ್ ಕೂಡ ಎಲ್ಲರಿಗೂ ಸಂತೋಷ. ದಾಳಂಬ್ರಿ ಬೆಳೆದೆ, ನಾನು ಬಾರಿ ಗಿಡ ಬೆಳೆದೆ, ನಾ ಪೇರು ಗಿಡ ಬೆಳೆದೆ, ಬಾಳಿ ಗಿಡ ಎಲ್ಲಾರು ಇರ್ತರಿ. ಉಳಿದ ಟೈಮ್ದಾಗ ನೀರು ಇರ್ತಿದ್ವು. ಏಪ್ರಿಲ್ ಮೇ ತಿಂಗಳದಾಗ ದೊಡ್ಡ ಗಿಡಗಳು ಬರ್ತಿದ್ದಿಲ್ಲ, ಕಾಯಿಪಲ್ಯ ಬರ್ತಿದ್ದಿಲ್ಲ. ಹಸಿರೇ ಇರ್ತಾವ, ಬ್ಯಾಸಿಗೆ ದಿನದಾಗೂ ಹಸಿರೇ ಇರ್ತಾವ್ರಿ. ಈಗ ಒಂದು ವರ್ಷಕ್ಕೆ ನಿಮಗೆ ಹೆಚ್ಚಿಗೆ ಇಳುವರಿ ಬರ್ತಾ ಇದೆ, ಹೆಚ್ಚಿಗೆ ಅದೇ ಯಾಕೆ ರೇಟ್ನು ಬ್ಯಾಸಿಗೆ ಒಳಗೆ ಚಲೋ ಸಿಗ್ತದೆ ನಿಮಗೆ ಆ ಟೈಮ್ನೊಳಗೆ? ಅಂದ್ರೆ ಒಟ್ಟು ಒಂದು ವರ್ಷದ್ದು 8-9 ಲಕ್ಷ ತನ ನಮ್ಮ ಬರೀ ಕಾಯಿಪಲ್ಯದಾಗಿರ್ತದೆ ರೀ. ನಾನು ನನ್ನ 5 ಮಂದಿ ಮಂಬೋ, ನಾನು ಕನಿಷ್ಠಪ್ಪ ಅಂತಂದ್ರು ನನ್ನ ಅಷ್ಟದಾಗಿ 2-3 ಲಕ್ಷ ರೂಪಾಯಿ ನಾನು ಲಾಭದಾಗ ಇರ್ತೀನಿ ರೀ. ಅದು ಖಾಯಂ 12 ತಿಂಗಳು ಬರ್ತಿರ್ತದ ಹೋಗ್ತಿರ್ತದ್ರಿ. ನಾ ಮತ್ತವ್ರು ಹೋಗ್ಲಾಕ್ ಹೋಗಿಲ್ರಿ, ಆ ಗ್ರಾಮೀಣ ಹೋಗಿ ಒಂದು ನಯಾಪೇಷ ತಗೊಂಬಂದಿಲ್ರಿ, ಸಾಲ ಮಾಡಿಲ್ರಿ. ಮತ್ತೆ ಸಾಲ ಇಲ್ಲಾರ್ದೆ ಮಾಡ್ಬೇಕಪ್ಪ ಅಂತಂದ್ರೆ ಕೈಪಲ್ಯದಾಗ ಒಂದೇ ಆಗ್ತಾರೆ. ಈ ಉಳಿದ ದ್ರಾಕ್ಷಿ ಮಾಡ್ರಿ, ದಾಳಂಬ್ರಿ ಮಾಡ್ರಿ, ಇದು ಮಾಡ್ರಿ, ಅದಕ್ಕೆ ಸಾಲ ಮಾಡಿ ಜರುತ್ತಿಲ್ರಿ. ನಮ್ಮ ಮನ್ಯಾಗ 11 ಮಂದಿ ಇದೇವಪ್ಪ ಅಂತಂದ್ರು 2 ಎಮ್ಮಿ 2 ಎತ್ತರಿ ಟ್ಯಾಕ್ಟರ್ ಈಗ ಒಂದು 2 ತಿಂಗಳ ರೇಟ್ ಮಳೆಗಾಲದಾಗ 2 ತಿಂಗಳ ರೇಟ್ ಆದ್ರೆ ನಮ್ಗೆ ರೊಕ್ಕ ಆಗ್ಬಿಡ್ತಿರ್ತಾರೆ. ಅವಾಗ ನಾವು ಎಲ್ಲ ಮಾಡ್ಕೊಂಡು ಬರ್ತೇವೆ. ಈಗ ಮಾತಾಡುವಾಗ ತಾವು ಹೇಳಿದ್ರಿ ಈ ತೊಗರಿ ಬೀಜ ಕಡಲೆ ಬೀಜ ಅದನ್ನು ಕೂಡ ಮಾಡಿ ನಾನು ನಿಗಮಕ್ಕೆ ಕೊಡ್ತಾ ಇದ್ದೀನಿ ಅಂತೇಳಿ, ಅದು ಹೆಂಗ್ ಮಾಡ್ತಾ ಇದ್ರಿ? ಅದು ಬೀಜ ಮಾಡಬೇಕು ಅಂತ ಯಾರು ಹೇಳಿದ್ರಿ ನಿಮಗೆ? ನಮಗ್ರಿ ಮಾಡಿ ನಮಗ್ ಬೀಜ ಕೊಟ್ರ, ನಿಮಗ ಒಂದು ಪ್ಯಾಕೆಟ್ ನಿನಗ್ ಬೀಜ ಕೊಟ್ಟೆವಪ್ಪ ಅಂದ್ರೆ 6 ಕ್ವಿಂಟಲ್ ನಮಗ ನಾವು ಹೊಳ್ಳಿ ಬೀಜ ತಗೋತೇವು. APMC ಒಳಗ 5,000 ರೂಪಾಯಿ ರೇಟ್ ಇತ್ತಪ್ಪ ಅಂತಂದ್ರ ಅದ್ರ 20% ನಾವು ಹೆಚ್ಚಿಗೆ ಕೊಡ್ತೇವು. ಅನ್ನ ನಾ ಏನು ಮಾಡಿದ್ರಿ, ಆಯ್ತುರಿ ಸಾಹೇಬ್ರ ಇದೊಂದು 2 ಎಕರೆ ಮಾಡ್ತೀವಿ, 7,000 ರೂಪಾಯಿ ರೇಟ್ ಇತ್ತರಿ, ಅವ್ರು 9,000 ರೂಪಾಯಿ ರೇಟ್ ಹಾಕ್ಕೊಟ್ರಿ ನನಗೆ. ಅದು ಒಂದು ಕ್ವಿಂಟಲ್ಕ 2 ನಾ ಮತ್ತೊಂದು ಹೊಲ ಮಾಡ್ತೀನಿ ರೀ ಸಾಹೇಬ್ರ, ಅದು ಚಲೋ ಏರಿ ಐತ್ರಿ, ಅವರು ಇರಲ್ರಿ, ಅವರು ಅದೊಂದು ಮಾಡ್ತೀನಿ ರೀ, ನೀವು ಬೀಜ ಕೊಡ್ತೀನಿ. ನೀ ಎಷ್ಟು ಹೊಲಗಳು ಮಾಡ್ತಿ ಮಾಡು, ನಾ ಬೀಜ ಕೊಡ್ತೇವೆ, ನಮ್ಮ ಕಡೆ ಹತ್ತು ನೀ ಚಲೋ ಬೀಜ ಮಾಡ್ತಿ ಅಂತೇಳಿ ನನ್ನ 45-50 ಕ್ವಿಂಟಲ್ ಅವ್ರಿಗೆ ಬೀಜ ಕೊಡ್ತೇನೆ ರೀ. ಆ ಹೊಲದವ್ರಿಗೆ ಏನೈತಿ, ಗೌರ್ಮೆಂಟ್ ರೇಟ 6,000 ರೂಪಾಯಿ ಇತ್ತಪ್ಪ, 6,000 ರೂಪಾಯಿ ರೇಟ್ ಅದಂಗೆ ನಿನ್ನ ಮಾಲ ನಾ ಹಾಕೋ ಅಂದ್ರೆ ಹಾಕೋತೀನಿ, ಇಲ್ಲಪ್ಪ ಅಂತಂದ್ರೆ ನಿನ್ನ ಮಾಲ್ ನೀವು ಒಯ್ಯಿರಿ ಅಂತೇಳಿ ಹೇಳ್ತೇನೆ ರೀ. ಅವ್ರು ಏನಂತಾರೆ, ಗೌರ್ಮೆಂಟ್ಗಾದರೂ ಸದ್ಯಕ್ಕೆ ನೀ ಗೌರ್ಮೆಂಟ್ ರೇಟೇ ಕೊಡ್ತೀನಿ ಅಂದ ಬಳಕ ಅವ್ರು ಕೊಡುವಂತೇಳಿ ಕೊಡ್ತಾರೆ ರೀ. ನಾವು 5 ಕಿಶಿಂದ ಅಲ್ಲಿ ಹಚ್ತೀನಿ ರೀ, ನನಗೆ 6,000 ರೂಪಾಯಿ ಅಲ್ರಿ, ಅದು ಲಾಗೋಡಿ ನನ್ನೆಲ್ಲ ಕಡ್ಯಾಕಾಗ್ಬಿಡ್ತದೆ ರೀ. ಹಿಂಗೆ ಹಾಕಿಸಿದ್ರೆ ನನಗೆ ಅದು ಒಂದು ಅದು ತೊಗರಿ ಹೊಟ್ಟ ಮತ್ತು ಕಡ್ಲಿ ಹೊಟ್ಟ ಇವೆಲ್ಲ ಏನು ಬರ್ ಜೋಳದ ಹೊಟ್ಟ ಇವೆಲ್ಲ ಬರ್ತಾವಲ್ರಿ, ನನ್ನ ಕುರಿ ಇಡ್ತೀನಿ ರೀ. ನನಗೆ ಮತ್ತೊಂದು ಕೊಂಡು ತೊಗೊಳಕ್ಕೆ ಏನು ಜ್ವರದ ಬಿಡುವುದಿಲ್ರಿ. ನನ್ನ 30-40 ಆಡುಗಳು ಇದ್ರು ಸದ್ಯಕ್ಕೆ ನಾ ಅದ್ರ ಅವ್ರ ಹೊಲ ಮಾಡಿದ್ದು ನಮಗೆ ಕೊಡ್ತಾರೆ ರೀ, ನಾ ಅದ್ರದಿಂದ ನಾ ಕೊಂಡು. ಆದ್ರೆ ಈಗೇನು ನೀವು ಬೀಜ ಮಾಡ್ತಾ ಇದ್ದೀರಲ್ಲ, ಆ ಬೆಳೆ ಮಾಡೋದಕ್ಕೂ ಈ ಬೆಳೆ ಮಾಡೋದಕ್ಕೂ ಏನು ವ್ಯತ್ಯಾಸ ಅದ ಅಂತೀರಿ? ಇಲ್ರಿ, ಅದು ನಮ್ಮದೇ ಸ್ವಂತ ಇತ್ತಪ್ಪ ಅಂದ್ರೆ 3 ಫುಟಿಂದ ಮಾಡ್ಬೋದು, ಒಬ್ರು 2 ಫುಟಿಂದ ಮಾಡ್ಬೋದು ರೀ. ಇದು ಏನಾಗ್ತದೆ ರೀ, 4 ಕೆಜಿಗೆ ಒಂದು ಬೀಜ ಹಾಕಿಸ್ಬೇಕಾಗ್ತದೆ ರೀ, ಮತ್ತು ಅದಕ್ಕೆ ಕುಡಿ ಚೂಟಿಸ್ಬೇಕಾಗ್ತದೆ ರೀ. ಅವ್ರು ಕುಡಿ ಚೂಟಲ್ಕೂ ನಾವು ಆಳುಗಳು ಹಚ್ಚಬೇಕಾಗ್ತದೆ ರೀ. ಅದು ಕಂಪಲ್ಸರಿ ಅವ್ರು ಬರ್ತಾರೆ ಅಂತೇಳಿ, ನಾಳೆಗೆ ಬರ್ತಾರೆ ಸಾವಿರ ಹುಳಗಿಡ ಕಾಣಿಸ್ತಾವೇನ ತೆಗಿಸಿದ ನಾವು 50 ದಿನ ಎಣ್ಣೆ ಹೊಡಿಬೇಕಾಗ್ತದೆ ರೀ. ನಾವು ಸ್ವಂತೆ ಮಾಡಿದ್ರೆ ಏನಾಗ್ತದೆ, ಹುಳ ಆಗಿ ನಾಲ್ಕು ಎಣ್ಣೆ ಹೊಡೆದಿನಪ್ಪ ಅಂತ ನನ್ನ ಹೊಲದಾಗ ಒಂದು ಖಂಡಕ್ಕಾಗಲ್ರಿ, ಒಂದು ಹುಳ ಆಗಲ್ರಿ. ನಾನು ಒಮ್ಮೆ ಚಾಲೂ ಮಾಡಿದ್ನಪ್ಪ ಅಂತಂದ್ರೆ 12-13 ದಿವಸ ಬಿಡೋದ್ರಿ, 13 ದಿವಸಕ್ಕೆ ಎಣ್ಣೆ ಹೊಡೆದಪ್ಪ ಅಂದ್ರೆ 4 ಎಣ್ಣೆ ಆಗೋದ್ರಾಗ ನನ್ನ ಕಾಯಿನೇ ಒಣಗಿರ್ತಾವ್ರಿ. ನನ್ನ ರಾಶಿ ಮಿಷಿನ ಸಾಣದ ರಾಶಿ ಇಂಜನ್ದ ಮೇಲಿಂದು ರಾಶಿ ಮಿಷಿನ್ ಐತ್ರಿ. ನಾನು ಹೆಣ್ಣಾಳು ಹಚ್ಚಿ ಕೊಯ್ಸ್ಕಿಸಿಂದ ಸರಿಯಾಗಿ ಒಣಗಿಸ್ಕಿಸಿಂದ್ರಿ, ಅದನ್ನ ರಾಶಿ ಮಾಡಿದಪ್ಪ ಅಂತ ನುಸಿ ಆಗಲ್ರಿ, ಬೀಜ ಆಗಲ್ಲ, ಮತ್ತು ಕಚ್ಚರ ಬರಲ್ಲ. ಹಿಂಗೆ ಮಾಡ್ಲಕ್ಕ ಅನುಕೂಲ ಆಗ್ಯದ ರೀ. ಈಗ ಅವರು ಮೇಲೆ ಮೇಲೆ ಬಂದು ನಿಮಗೆ ಇನ್ಸ್ಪೆಕ್ಷನ್ ಮಾಡಿ ಯಾವ ಬೆಳೆ ಯಾವ ರೀತಿ ಅದ ಬರ್ತಾರೆ ಸಾಹೇಬ್ರ, ಹೂ ಬಿಟ್ಟು ತಪ್ಪ ಅಂತಂದ್ರೆ ಬರ್ತಾರ, ಎಣ್ಣೆ ಚಾಲು ಮಾಡಿ ಏನಂತ ಕೇಳ್ತಾರೆ. ಇಲ್ರಿ ಸಾಹೇಬ್ರ, ಸಾದಾ ಎಣ್ಣೆ ಹೊಡಿಯತ್ ಹೇಳ್ತಾರೆ. ನಾ ಏನೈತಲ್ರಿ, ಒಂದ್ ಏನ ಹೊಡೆದ್ನಲ್ರಿ ಅಲ್ಲಿಂದ 13 ದಿವಸಕ್ಕೂ ಸಲಹೆ ಸೂಚನೆ ಎಲ್ಲ ನೀವು ಪಾಲಿಸ್ತೀರಿ? ಹ್ಞೂ, ಅವರು 3 ಸಲ ಬರ್ತಾರೆ ಸಾಹೇಬ್ರ. ಮುಂದ ನಾವು ಅವ್ರ ಕೊಯ್ ಅಂದಾಗೆ ನಾ ಕೊಯ್ತೀನಿ. ಆ ಕೊಯ್ದ್ರು ಸದ್ಯಕ್ಕೆ ಹಂಗೆ ದೊಡ್ಡ ಮಿಷಿನ್ ಕಚ್ಚಿ ನಾ ಇದು ಮಾಡಲ್ರಿ, ಯಾಕಂದ್ರೆ ಒಂದೊಂದು ಹಸಿ ಇರ್ತಾವ, ಒಂದೊಂದು ಇದು ಇರ್ತಾವ ಅಂತೇಳಿ ಅವ್ರ ಕೊಯ್ದ ಬಳಿಕ 8 ದಿವಸ ಬಿಟ್ಟು ಕಿಸಿದ್ರೆ ನಾ ರಾಶಿ ಮಿಷಿನ್ ಹಾಕಿ. ಅದ್ರ ಬಗ್ಗೆ ಏನಾದ್ರು ನಿಮಗೆ ವಿಚಾರದನ್ನ, ಈಗ ನೀವೇನು ಕೊಟ್ಟಿರ್ತಿರಲ್ಲ ಬೀಜ, ಅದು ಸ್ಯಾಂಪಲ್ ಹೌದು ಚಲೋ ಅದಾವ ಬೀಜ ಅಂತ ಹೇಳಿ ಸ್ಯಾಂಪಲ್ ಒಂದು 2 ಕಿಲೋ ಕೊಡು ಅಂದ್ರಿ. ನಾನು ಒಂದು ಪ್ಯಾಕೆಟ್ದಾಗ ಹಾಕಿ 2 ಕಿಲೋ ಕೊಟ್ರಿ, ಅದು ಸ್ಯಾಂಪಲ್ ಕಳ್ಸಿದ್ರಿ. 90% ನಿನ್ನ ಚಲೋ ಅದಾವ ಅಂತ ಹೇಳದ್ರಿ. ಅದ್ರ ಮ್ಯಾಲ ನನಗ 130,000 ರೂಪಾಯಿ ಬೋನಸ್ ಹಾಕಿದ್ರಿ ಅವರು. ನಂದು 180,000 ರೂಪಾಯಿ ನಂದು ಹಾಕಿದ್ದೇ ಇದು ಐತ್ರಿ. ನನ್ನ ಮಾರಾಟ ಆಗೋ ವರ್ಷನ್ಯಾಗ 100,000ಕ್ಕಿಂತ ಮೇಲ್ಪಟ್ಟೆ 3 ವರ್ಷ �ಾಕ್ಯಾರಿ ಬಿಡದೆ. 1 ವರ್ಷ 1,31,000 ಹಾಕ್ಯಾರಿ, 1 ವರ್ಷ 129,000 ಹಾಕ್ಯಾರಿ, ಹೋದ ವರ್ಷ ಏನೈತಿ 124,000 ಹಾಕ್ಯಾರಿ. ನನಗೆ ವರ್ಷ ಅದನ್ನು ಅನುಕೂಲ ಐತ್ರಿ. ಅದು ನಾನು ಆ ಹೊಲದ ರೈತರಿಗೆ ಕೊಡಲ್ರಿ, ಅದು ನಾನು ಮೆಹನತ್ ಮಾಡಿರ್ತೀನಿ, ನನಗೆ ಇರ್ತದತ್ತೆ ಅಂದರು. ಅವರು ಏನು ಕೇಳಿದ್ರಿ, ಮೊದಲು 7,400 ಹಾಕ್ಲಿ, 8,000 ಏನು ಹಾಕಿರ್ತಲ್ರಿ, ಅದ್ರಾಗ ಅರ್ಧ ಅರ್ಧ ಫಲ ಮಾಡಿ ನಾನೇ ಹಾಕಿ ಮಾಡಿ ಅವ್ರಿಗೆ ಕೊಡ್ತೇನೆ. ಈಗೇನು ನೀವು ಬೀಜ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಬೇರೆ ಎಲ್ಲ ಒಬ್ಬನೇ ತೊಗೊಂಡಿದ್ರಿ ಸಾಹೇಬ್ರ? ನಾ ತೊಗೊಂಡಿದ್ದು ನೋಡಿ ಕಿಸಿದ್ರ ನಾನು ಇಲ್ಲಿ 16 ರೈತ ಕಿಸಿದ್ರೆ ಎಲ್ಲರಿಗೆ ಅನುಕೂಲ ಆಗಂಗ ಇದು ಮಾಡ್ಯಾರಿ. ಈಗ ಮತ್ತೆ ಹೆಚ್ಚಿಗೆ ರೈತರು ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತಾರೆ. ಅಲ್ಲಿ ಏನಾಗ್ಯದ್ರಿ, ಯಾವ ಊರಾಗ ಒಂದು ರೈತ ಬಿಟ್ಟಿದ್ನಪ್ಪ ಅಂತಂದ್ರೆ ಅದು ನಮ್ಮ ಊರಿಗೆ ಹಾಕ್ತಾರೆ, ಮತ್ತೊಂದು ಊರಿಗೆ ಹಾಕಲ್ರಿ ಅವರು. ಒಬ್ರು ಮುದ್ದೆ ಬಾಳದಾಗ್ರಿ ಬಿಡಲಿ, ಇದ್ರಾಗ್ರಿ ವಿಕಟ್ ತೆಗಿಸಿದ್ರೆ ಹಿಂಗೆ ಮಾಡ್ಕೋತ ನಾನು ವರ್ಷ ಎರಡೆರಡು ರೈತರು ಹೆಚ್ಚಿಗೆ ಮಾಡ್ಕೋತ ಈಗ 24 ರೈತರು ನಾವು ಹಾಕ್ಲಿಕ್ಕತ್ತೇವ್ರಿ. ಈ 8 ವರ್ಷನಾಗ್ರಿ ಈಗ 24 ರೈತರು ನಮ್ಮ ನಟ್ಟಂದಾಗ ಹಾಕ್ತೇವ್ರಿ. ಕೂಡಿ ಕೆಲಸ ಮಾಡಂಗಿಲ್ಲ ಅಂತೇಳಿ, ಆದ್ರೆ ಈಗೇನು ಕೂಡಿ ಕೆಲಸ ಮಾಡೋದ್ರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿತಾವ ಸಾಕಷ್ಟು? ನೀವು ಒಬ್ಬರ ಕೆಲಸ ಇನ್ನೊಬ್ರು, ಅವ್ರ ಕೆಲಸ ನೀವು, ಹಿಂಗೇನಾದ್ರು ಹಂಚಿಕೊಂಡು ಮಾಡೋದು ಸಾಧ್ಯದನ ಅಥವಾ ಮಾಡ್ತಾ ಇದ್ದೀರಾ? ಇಲ್ರಿ, ಎಲ್ಲರೂ ನಾವು ಸೋಮಾರ್ಕೊಂ ಖಾಲಿ ನೀರ್ತೇವ್ರಿ, ಉಸಿರು ಬರ್ತಾರೆ ಇದು ಮಾಡ್ಕೊಂಡು. ಮತ್ತೆ ಉಳ್ಕಾದವ್ರಿಗೂ ನಾವು ಹೇಳೋದ್ ಬಳಕೆ ಎಲ್ಲರೂ ಇದು ಮಾಡ್ಕೋತ ಹೊಂಟಾರ್ರಿ. ಬರೋಬ್ಬರಿ ಚರ್ಚೆ ಮಾಡ್ತೀರಿ, ಆ ಮತ್ತೆ ಬೇರೆ. ಈಗ ಬಿತ್ತೋ ಕೆಲಸ ಇರ್ತದ, ಸ್ಪ್ರೇ ಮಾಡೋದಿರ್ತದ, ಗೊಬ್ಬರ ಕೊಡೋದಿರ್ತದ, ಇಂತ್ರಿ 3-4 ಮಂದಿ ಇಷ್ಟೇ ಕೂಡ್ಕಿಸಿದ್ರಿ. ಅವ್ರ ಹೊಲ್ದಾಗ ನಮ್ಮ ಪಂಪ ನಮ್ಮ ಇದು ಒಯ್ದಿಕ್ಕಿಸಿದ್ರೆ ನೀರು ಟ್ಯಾಕ್ಟರ್ ಒಯ್ದಿಕ್ಕಿಸಿದ್ರೆ ಅವರಲ್ಲಿ ಹೊಡಿತೇವ್ರಿ, ಒಂದಿನ ಅವರಲ್ಲಿ ಹೊಡಿತೇವೆ. ಹಂಗೆ 4-5 ಮಂದಿ ಅಂದ್ರೆ ನಾವು 4-5 ಮಂದಿ ಕುಡಿಸಿ ಒತ್ತಾಟ ಮಾಡ್ತೇವ್ರಿ. ಆ ಕಡೆ ಊರು ತೆಳಗಿನವರು 4-5 ಮಂದಿ ಕುಡಿಸಿ ಅವ್ರು ಮಾಡ್ತಾರ್ರಿ. ಹೊಲಗಳು ಹಾಗೆ ಮಾಡ್ತಾರ್ರಿ. 3 ದಿನ ಏಕಟ್ ಎಣ್ಣೆ ಹೊಡೆದೇವಪ್ಪ ಅಂದ್ರೆ ಮತ್ತೆ 12 ದಿನ ಬಿಟ್ಟೆ ಬಿಡ್ತೇವ್ರಿ. ಒಟ್ಟು 3 ದಿನ ಮತ್ತೆ ಕೆಲಸ ಕಾಲಕ್ಕೆ ಬರೋಬ್ರಿ ಆಗ್ತಾವ. ಇದನ್ನ ಮಾಡ್ತಾ ಇದ್ರಿ, ಬಹಳ ಸಂತೋಷ ಆಯ್ತು ಮಶಾಕ್ ಸಾಹ್ ನಿಮ್ ಜೊತೆಗೆ ಮಾತಾಡಿ. ಅವರಂತೂ ನಮ್ದು 99 ರೀ, 00776279 ರೀ. ನೀವು ಎರಡೆರಡು ಹೇಳ್ರಿ, ನಾ ಇನ್ನೊಂದ್ಸಲ ಹೇಳ್ತೀನಿ. ಆತ್ಮೀರೆ ಈಗೇನು ಮಶಾಕ್ ಸಾಬ್ ಅವರು ತಮ್ಮ ನಂಬರ್ ಅನ್ನು ಹೇಳಿದ್ರು, ಅದನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9909762796. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಮಶಾಕ್ ಸಾಬ್ ಹಿಟ್ನಳ್ಳಿಯವ್ರ ಜೊತೆಗೆ ಮಾತಾಡಬಹುದು, ಅವರ ಅನುಭವಗಳನ್ನ ಕೇಳಬಹುದು. ಒಳ್ಳೇದು ಹಿಟ್ನಳ್ಳಿಯವರು, ಇಲ್ಲಿ ತನಕ ನಮ್ಮ ರೈತ ಬಂದವರಿಗೆ ತಮ್ಮ ಜೊತೆ ನಮ್ಮ ಎಲ್ಲರ ಜೊತೆಗೆ ಹಂಚಿಕೊಂಡಿದ್ದೀರಿ. ಇಲ್ಲಿ ಸಾಕಷ್ಟು ಪಾಠಗಳು ನಮ್ಮ ಯುವ ರೈತರಿಗೆ ಇದ್ದ ಸುಲಲಿತವಾಗಿ ಮಾಡಿಕೊಂಡು ಹೋಗಬಹುದು. ಅದರ ಜೊತೆಗೆ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಈಗ ಬೀಜೋತ್ಪಾದನೆ ಅಂತ ಒಂದು ಕೆಲಸ ಮಾಡೋದ್ರಿಂದ ಅಲ್ಲಿ ಕೂಡ ನಮಗೆ ಯಾವ ರೀತಿ ಹೆಚ್ಚಿನ ಒಂದು ಲಾಭ ಆಗ್ತದೆ ಅನ್ನುವಂಥದ್ದು, ಅದ್ರ ಜೊತೆಗೆ ಎಲ್ಲರೂ ಕೂಡಿ ಕೆಲಸ ಮಾಡೋದ್ರಿಂದ ಯಾವ ರೀತಿ ನಾವು ನಮ್ಮ ಶ್ರಮವನ್ನು ಕಡಿಮೆ ಮಾಡ್ಕೊಳ್ಬಹುದು, ಸಮಯವನ್ನು ಉಳಿಸಬಹುದು, ಅದ್ರ ಜೊತೆಗೆ ಕಾಲಕಾಲಕ್ಕೆ ನಾವು ಯಾವ ರೀತಿ ಯಾವ್ದಾಗ್ತದೆ ಸಂತೋಷ ಆಗ್ತದೆ ಅದರಿಂದ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಆಗ್ತದೆ, ಈ ಎಲ್ಲ ವಿಷಯಗಳನ್ನು ನೀವು ನಮ್ಮ ಜೊತೆಗೆ ನಮ್ಮ ರೈತರ ಜೊತೆ ಇದುವರೆಗೆ ವಿಜಯಪುರ ತಾಲೂಕು ನಾಗಠಾಣ ಗ್ರಾಮದ ಹಿರಿಯ ರೈತರನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇನ್ನೀಗ ಜನಪದ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಹೆಬ್ಬಾಳಹಟ್ಟಿಯ ಸಾವಿತ್ರಿ ಹಟ್ಟಿ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. ಸಾವಿತ್ರಿ ಶರಣು ಮಾಡಮ್ಮ, ತಾಗುತ ಬಾಗುತ ಗುರು ಧ್ಯಾನ ಮಾಡುತ, ತಾಗುತ ಬಾಗುತ ಗುರು ಧ್ಯಾನ ಮಾಡುತ, ತವರಿಗೆ ಹೆಸರನ್ನ ಮುದ್ದು ರಮಾದೇವ ಅವರೇ ನಿನ್ನಯ ತಾಯಿ ತಂದಿಯಂತೆ ತಿಳಿದು ಹೋಗಿ ಬಾರಮ್ಮ ಮೂದು ಮಗಳೇ ಹೋಗಿ ಬಾರಮ್ಮ ಆತಿ ಅವಂದಿರ ಸೇವೆ ನಿಂತು ಮಾಡಲಿಬೇಕು ನಾದು ನಿಸಿಡಿ ಬಿಡಿ ನಿಂತು ತಾಳಲಿಬೇಕು ಹೋಗಿ ಬಾರಮ್ಮ ಬಾವ ಮೈದು ನದ್ಯಾರು ಮನೀರುವರು ಅವರೇ ನಿನ್ನಯ ಅಣ್ಣ ತಮ್ಮರಂತೆ ತಿಳಿದು ಹೋಗಿ ಬಾರಮ್ಮ ಮೂದು ಮಗಳೇ ಹೋಗಿ ಬಾರಮ್ಮ ನಾದು ನಿನಗಿಯಾಣಿ ಜೋಡಿಲೈರುವರು ಅವರೇ ನಿನ್ನಯ ಅಕ್ಕ ತಂಗ್ಯರಂತೆ ತಿಳಿದು ಹೋಗಿ ಬಾರಮ್ಮ ಮೂದು ಮಗಳೇ ಹೋಗಿ ಬಾರಮ್ಮ ನೆರಮ ನಿನಗಿಯಾಣಿ ಬೇಡ ಕಿವಿಯಲ್ಲಿ ತಂದೆ ತಾಯಿ ಹೆಸರನ್ನು ತರಬೇಕು ಮಗಳೇ ಹೋಗಿ ಬಾರಮ್ಮ ಪತಿ ಸೇವ ಮಾಡಬೇಕು ಪತಿ ವರತಿಯಾಗಬೇಕು ಪತಿ ಸೇವ ಮಾಡಬೇಕು ಪತಿ ವರತಿಯಾಗಬೇಕು ಪತಿ ಪಾದ ಪೂಜೆಯು ಮಾಡು ತೊಳಗಿರಬೇಕು ಮಗಳೇ ಹೋ ಅಯ್ಯಯ್ಯೋ ಮರ ಕಡ್ದೆ ಹಾಕ್ಬಿಡು ಅಷ್ಟು ತಿಳಿಬಾರ್ದ ಇವರಿಗೆ ಗಾಳಿ ಹೂವು ಹಣ್ಣು ಮಣ್ಣು ನೀರು 20-30 ಲಕ್ಷ ರೂಪಾಯಿ ಆಗ್ತದಂತ ಗಿಡ ಅಲ್ಬೇಡ ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ ಬನ್ನಿ ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ ತೂನು ಸಾಗಿ ಸದ್ಗುರುವಿನ ಪ್ರೇಮ ಪಡೆದವನು ನೀನು ಯೋಗಿಗಳ ಕುಲತನಕ್ಕೆ ಪಾವಡ ಬಸವನು ಜೋಜೋ ನಿಷ್ಠೆ ಎಂಬುವುದೊಂದು ತಂದಿರುವಿರಿ ತೊಟ್ಟಿಲ ಅಷ್ಟು ವರ್ಣದ ಹಗ್ಗ ಕಟ್ಟಿರುವಿರಿ ಮ್ಯಾಲ ಇಷ್ಟು ತರವೆಂಬುವುದು ಹಚ್ಚಿರುವಿರಿ ಶಾಲ ನೀವು ಇಷ್ಟಲಿಂಗದ ಮುಖವು ಕುಡದಿರುವಿ ಪಾಲ ಜೋಜೋ ನೀತಿಯ ಗುಣದಲ್ಲಿ ನೀನೇ ಅಮೃತ ತತ್ವ ತಾತಿಕದೊಳಗೆ ಶುದ್ಧ ಇದೀತ ಆತರೆದು ಅರೆದು ಆದಿ ಪ್ರಖ್ಯಾತಿ ನೀನು ಸತ್ಯ ಮೀತಕ ಸಿಗದ ವಧೂತ ನೀನು ಜೋಜೋ ನಿಡಗುಂದಿ ಎಂಬುವುದು ಪುರುದೋಳು ಜನಸೀನ ಸಂವರಸಿ ನೀನು ದೃಢ ಭಕ್ತಿದಿಂದಲೀ ಗುರವಿನ ಆರೈಸಿ ಜೋಜೋ ನೀನು ದೃಢ ಭಕ್ತಿದಿಂದಲೀ ಅಡಿವೆಪ್ಪನೆಂದು ನಿಡಗುಂದಿ ಪುರುವಾಸ ಬಸುವಪ್ಪನೆಂದು ಜಡಮತಿಗಳಿಗೆಲ್ಲ ಸಿಗಲರದವನೆಂದು ನೀನು ಕಡುಮಮತೆ ನೀಡಿದ ಶಿವಕವಿಗೆಂದು ಜೋಜೋ ನೀನು ಕಡುಮಮ ತಾಯಿಯ ಉದರದಲ್ಲಿ ಜನಸಿ ಹುಬ್ಬಳ್ಳಿ ಊರಲ್ಲಿ ಹುಟ್ಟಿ ಬಂದಿರಿ ಇಂಚಗೇರಿಯಲ್ಲಿ ವಾಸ ಮಾಡಿರಿ ನೀವು ಮಾಧ್ವಾನಂದನೆಂದು ಹೆಸರ ಪಡೆದಿರಿ ಜೋಜೋ ಹಾಡ ಕೇಳವರ ಪರ ಚಿಂತೆ ಕೋಲನ್ನ ಕೋಲ ಹಾಡ ಕೇಳವರ ಪರ ಚಿಂತೆ ಕೋಲನ್ನ ಕೋಲ ಹಾಡ ನೀ ಕೇಳವರ ಪರ ಚಿಂತಿ ನೀದ್ದರ ಕಂದಳತದಂತ ಮನಿ ಗೊದಳ ಕೋಲನ್ನ ಕೋಲ ಕಂದಳತದಂತ ಮನಿ ಗೊದಳ ಬಾಲಿ ಹಂದಿ ಹೊಟ್ಟಿಲೆ ಜಲ ಮಸಲೆ ಕೋಲನ್ನ ಕೋಲ ಹಂದಿ ಹೊಟ್ಟಿಲೆ ಜಲ ಮಸಲೆ ಕೋಲನ್ನ ಕೋಲ ಪಟ್ಟ ಮಂಚದ ಮ್ಯಾಲ ಮನಗೀರು ಧರ್ಮರಾಜ ಕಾಗದ ಬಂದವ ಇವ ನೋಡೆ ಕೋಲೆನ್ನ ಕೋಲ ಕಾಗದ ದಾನ ಕಾಗದ ಓದ್ಯಾನ ದೊನೆದರ್ನ ಮನಿಯಾಗ ಮದವಿಯೇ ಕೋಲೆನ್ನ ಕೋಲ ದುನೆದರ್ನ ಮನಿಯಾಗ ಮದವಿ ತರ ಮದಿವ್ಯವ್ವ ಅನ್ನಿಲ್ಲದೊಂದ ಹೊಡ ಪೆಟ್ಟೆ ಕೋಲೆನ್ನ ಕೋಲ ಅನ್ನಿಲ್ಲದೊಂದ ಹೊಡ ಪೆಟ್ಟೆ ಕೋಲೆನ್ನ ಕೋಲ ನೆಲಗುದರಿ ಏರ್ಯಾನ ಮೆಲಚಾತ್ರಿ ಕಿಡದಾನ ವಾಜ ಮದವಿಗೆ ಕೋಲೆನ್ನ ಕೋಲ ಎಂದಿಲ್ಲದ ಧರ್ಮರಾಜ ಇಂದ್ಯಾಕ ಬಂದಾನ ಕೊಂಡರೆ ಕುಡರೆ ಮಣಿ ಚೌಕ್ಯ ಕೋಲೆನ್ನ ಕೋಲ ಕುಂಡರು ನ ಬಂದಿಲ್ಲ ನಿಂದರು ನ ಬಂದ್ ಹಾಕಂದನ ಪಗಡಿ ಪತಿ ಜೂಜ ಕೋಲೆನ್ನ ಕೋಲ ಒಂದಾಟ ಆಡ್ಯಾರ ಎರಡಾಟ ಆಡ್ಯಾರ ಮೂರ ಕಾಕ್ಯಾರಲಾಟ ಕೋಲೆನ್ನ ಕೋಲ ಎತ್ತ ಎಮ್ಮಿನ ಸೋತ ಬತ್ತ ಬರಣಿನ ಸೋತ ಸೋಲುತೆ ನಡೆದ ಧರ್ಮರಾಜ ಕೋಲ ಆಳ ಹೊಳನೆ ಸೋತ ಒಟ್ಟಿದ ಬಣವಿಯ ಸೋತ ಸೋಲುತೆ ನಡೆದ ಧರ್ಮರಾಜ ಕೋಲೆನ್ನ ಕೋಲ ಸೋಲುತೆ ಜುಜಾಡಿ ಉಣುವಂತ ಮನಿ ಮಡದಿನ ಸೋತ ಧರ್ಮರಾಜ ಕೋಲೆನ್ನ ಕೋಲ ಮನಿ ಮಡದಿನ ಸೋತ ಧರ್ಮರಾಜ ಕೋಲೆನ್ನ ಕೋಲ ಏಯವ್ವ ಏಯವ್ವ ಏ ನನ್ನ ಹಡದವ್ವ ಮಡದಿನ ಸೋತ್ನೆ ಹಡದವ್ವ ಕೋಲೆನ್ನ ಕೋಲ ಮಡದಿನ ಸೋತ್ನೆ ಹಡದವ್ವ ಕೋಲೆನ್ನ ಕೋಲ ಆಳ ಸಲಬರದ ಮಗನೇ ಹೋಳ ಸಲಬರದ ಮಗನೇ ನನ್ನ ಸಲಬರದ ನನ್ನ ಮಗನೇ ಕೋಲೆನ್ನ ಕೋಲ ನನ್ನ ಸಲಬರದ ನನ್ನ ಮಗನೇ ಕಾಗ ಎಲ್ಲಿ ಮುಚ್ಚಿಡಲೆ ನನ್ನ ಸೊಸಿನ ಕೋಲೆನ್ನ ಕೋಲ ಎಲ್ಲಿ ಮುಚ್ಚಿಡಲೆ ನನ್ನ ಸೊಸಿನ ಕೋಲೆನ್ನ ಕೋಲ ಬಾಳಿಯ ಕಾಯಂಗ ಬಾಯಾಗ ಹಲ್ಲಿಲ್ಲ ನಿನ್ನೆನ ಮಾಡ್ಯಾರ ಮುದಕ್ಕಿನ್ನ ಕೋಲೆನ್ನ ಕೋಲ ನಿನ್ನೆನ ಮಾಡ್ಯಾರ ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕಿಸಾನ್ ವಾಣಿ